begitu. ಇದು ಆಕಾಶವಾಣಿ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಕಿಸಾನ್ ವಾಣಿ ಗ್ರಾಮಾಂತರಂಗ. ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಶಾಂತವ್ವ ಹನುಮಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಜೊತೆಗೆ ಕೃಷಿ ಗೀತೆಗಳನ್ನು ಕೇಳುವಿರಿ. ಕೇಳಿ, ಚಿಲಕಮುಖಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಶಾಂತವ್ವ ಹನುಮಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ರೈತ ಮಹಿಳೆ ಶಾಂತಮ್ಮ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಳ್ತಾರೆ. ವಿಶೇಷವಾಗಿ ಇವರು ತರಕಾರಿಗಳನ್ನೆಲ್ಲ ಬೆಳೀತಾರೆ, ಜೊತೆಗೆ ಕೃಷಿ ಕೂಲಿ ಕಾರ್ಮಿಕರಾಗಿಯೂ ಸಹಿತ ಕೆಲಸ ಮಾಡ್ತಾ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬನ್ನಿ, ಅವರ ಈ ಕೃಷಿ ಮತ್ತು ಅವರ ಕುಟುಂಬದ ಹಿನ್ನೆಲೆಗಳನ್ನೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾರೆ. ನಮಸ್ಕಾರ ಶಾಂತಮ್ಮರೇ. ನಮಸ್ಕಾರ ಶಾಂತಮ್ಮರೇ. ನೀವು ಮೂಲತಃ ಕೃಷಿಕರೇ, ರೈತಾಕಿ ನಿಮ್ದು ಕೆಲಸ. ಎಷ್ಟೆಕರೆ ಭೂಮಿ ಇದೆ ಅಮ್ಮ? 3 ಎಕರೆ ಐತ್ರಿ. 3 ಎಕರೆ ಭೂಮಿ ಇದೆ. 3 ಎಕರೆ. ಏನೇನು ಬೆಳಿತಿರವ? ಪಲ್ಯ ದಿನಸ ಇಷ್ಟ ಮಾಡ್ತೀವಿ ರೀ, ಮತ್ತೆ ಉಳಿದದ್ದು ಹೊರ ಭೂಮಿ ರೀ. 3 ಎಕರೆಯಲ್ಲಿ ಈ ಪಲ್ಯ ಅಂದರೆ ತರಕಾರಿಗಳು, ಸೊಪ್ಪು ತರಕಾರಿ ಎಲ್ಲ ಹಾಕೊಳ್ತೀರಿ, ಎಷ್ಟೆಷ್ಟು ಹಾಕೊಂತೀರಿ ಅದರಲ್ಲಿ? ಸ್ವಲ್ಪ ಒಂದು 1/2 ಎಕರೆದಾಗ ಹಾಕ್ಯಂತೀವಿ ರೀ. ಉಳಿದದ್ದು ಹೊರ ಭೂಮಿ ಮಾಡ್ತೀವಿ, ಸಜ್ಜಿ ನ್ಯಾವಣಿ ಇಂಥವು ಬಿತ್ಕೊಂತೀರಿ, ಮೆಕ್ಕೆಜೋಳ. ನೀರಾವರಿ ಇದೆಯಾ 3 ಎಕರೆ ಅಷ್ಟು? ಇಲ್ರಿ, ಅಷ್ಟು ಏನಿಲ್ಲ ರೀ, ಸ್ವಲ್ಪ ಐತ್ರಿ. ಸ್ವಲ್ಪ ಅಂದ್ರೆ ಏನು, ಬೋರ್ ಹಾಕ್ಸಿದ್ರ? ಹ್ಞೂ ರೀ, ಬೋರ್ ಹಾಕ್ಸಿವಿ ರೀ. ನಾವು ಸ್ವಲ್ಪ ಪಲ್ಯ ಪೂರ್ತಿ ಮಾಡ್ಕೊಂತೀವಿ, ನಮ್ಮ ಅಣ್ಣವ್ರು ಪ್ಲಾಟ್ ಮಾಡ್ತಾರೆ. ನಿಮ್ಮ ಅಣ್ಣವ್ರು ಪ್ಲಾಟ್ ಮಾಡ್ತಾರೆ? ಹ್ಞೂ ರೀ, ಅವ್ರು ಮಾಡ್ತಾರೆ. ನಮ್ಗೆ ಸಾಕು ಬಿಡಿ ಇಷ್ಟ ನೀಗಲ್ಲ ಅನ್ನೋದಕ್ಕೆ ರೀ. ಅಂದ್ರೆ ನಿಮ್ಮ ಅಣ್ಣರಿಗೆ ಲೀಸ್ ಕೊಟ್ರೆ ಹೆಂಗೆ? ಇಲ್ರಿ, ಈಗ ಉಷ್ಟ್ರ ನಡಿಯೈತ್ರಿ ಅದು ಬೋರ್. ಅವ್ರು ಮಾಡ್ಕೊಂತಾರೆ, ನಾವು ನಮ್ಗೆ ಸಾಕು ಬಿಡ ಅಂತ ಇಷ್ಟ. ನೀರು ಅವ್ರಿಗೆ ಕೊಡ್ತೀರಿ? ಅಲ್ಲ ಅಲ್ಲ, ಭೂಮಿ ಇರೋದು ಭೂಮಿ ಇಲ್ರಿ, ಅವ್ರದ್ದು ಬೇರೆ ಐತ್ರಿ, ನಮ್ದು ಬೇರೆ ಐತಿ. ರೀಗ್ ಬಂದ ಉಷ್ಟ್ರ ನಡಿಯೈತ್ರಿ, ಅವ್ರು ಮಾಡ್ಕೊಂತಾರ್ರಿ. ಬೋರ್ ಇರೋದು ಎಲ್ಲಾರ ನಡುವೆ ಇದೆ, ಒಟ್ಟಿಗೆ ಐತ್ರಿ, ಅವ್ರು ಮಾಡ್ಕೊಂತಾರ. ನಾವು ಇನ್ಸ ಸ್ವಲ್ಪ ಪಲ್ಯ ದಿನಸ ಮಾಡ್ಕೊಂಡು ಹೊರ ಭೂಮಿ ಮಾಡ್ತೀವಿ ರೀ. ಹೊರ ಭೂಮಿ ಮಾಡ್ತೀರಿ. ಶಾಂತಮ್ಮರಿ, ಇದು ಈಗ ಇರೋದು ನೀವು ಚಿಲಕಮುಖಿಯಲ್ಲಿ? ಹ್ಞೂ ರೀ. ನಿಮ್ಮ ತವ್ರ ಮನೆ ಯಾವರು? ಚಿಕ್ಕಮೇಗೇರಿ. ಚಿಕ್ಕಮೇಗೇರಿ. ಅಂದ್ರೆ ನಿಮ್ಮ ಅಣ್ಣವ್ರ ಭೂಮಿ ಇಲ್ಲಿ ಇದನ್ನ ಇದೆಯಾ? ಇಲ್ರಿ, ಇಲ್ರಿ, ನಮ್ಮ ಭೂಮಿ ಅಷ್ಟಿಲ್ಲ. ಅಲ್ಲ, ಈಗ ನಮ್ಮ ಅಣ್ಣರಿಗೆ ನೀರ್ ಕೊಡ್ತೀರಿ ಅಂದ್ರಲ್ಲ, ಅಂದ್ರೆ ನಮ್ಮ ಮೈದನ್ರಿ, ಮೈದನ್ರಿಗೆ. ಮೈದನವ್ರಿಗೆ ಹಿಂಗೆಲ್ಲ ಕರೀತೀರಿ? ಒಳ್ಳೇದು. ಅಂದ್ರೆ ನಿಮ್ಮ ಮನೆಯವರು, ಅವ್ರ ಅಣ್ಣ ತಮ್ಮಂದ್ರದ್ದು ಎಲ್ಲ ಭೂಮಿ ಕೂಡಿದೆ. ನಿಮ್ಮ ಭಾಗಕ್ಕಿರೋದು 3 ಎಕರೆ? 3 ಎಕರೆ ರೀ. ನಿಮ್ಮ ಯಜಮಾನರ ಭಾಗಕ್ಕಿರೋದು 3 ಎಕರೆ. ಈ 3 ಎಕರೆಯಲ್ಲಿ ವಿಶೇಷವಾಗಿ ನೀವು ತರಕಾರಿಗಳನ್ನ ಬೆಳಿತೀರಿ, ಸೊಪ್ಪು ತರಕಾರಿ ಜಾಸ್ತಿ ಬೆಳಿತೀರಿ. ಯಾವಾಗ್ಲಿಂದ ಈ ತರಕಾರಿ ಸೊಪ್ಪನ್ನ ಬೆಳಿಲಿಕ್ಕೆ ಶುರು ಮಾಡಿದ್ರಿ? ಇದು ಅಲ್ಲೇ ಒಂದು 8 ವರ್ಷಲಿದ್ದ ಐತ್ರಿ. ಅದು ಹೌದಾ? ಮಾಡ್ತೇವ್ರಿ ಪಲ್ಯ ದಿನಸ, ನಮ್ಮ ಮನೆಯವ್ರು ಮಾಡ್ತಾರ್ರಿ. ಇಲ್ಲೇ ಊರಾಗ ಶಾಂತಿ ಆಗತ್ರಿ, ಮತ್ತಿಲ್ಲಿ ಭಾಳ ಒಕ್ಕರ್ ಚಲ್ಲ ಅಂದ್ರೆ ಇಲ್ಕಲ್ಗಡ ಹೋಕ್ಕಾರಿ, ಹಂಗ ಅಲ್ಲಿ ಶಾಂತಿಗೆ ಹೋಕ್ಕಾರಿ. ಓ, ಸಂತೆಗೆ ಓಡಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಗೆ ವಾರ ವಾರ ಹಣಕಾಸಿನ ನೆರವು ಜಾಸ್ತಿ ಆಗ್ತದೆ. ನಡೀತೈತ್ರಿ. ಮುಖ್ಯವಾಗಿ ಇರ್ಕಲ್ ಗಡಕ್ ಸಂತೆ ಹೋಗ್ತಾರೆ. ಆಮೇಲೆ ನಿಮ್ಮೂರಲ್ಲಿ ಮಾರಾಟ ಆಗುತ್ತೆ. ಕೊಪ್ಪಳಕ್ಕೆ ಹೋಗ್ತಾರ? ಕೊಪ್ಪಳಕ್ಕೆ ಏನು ಹೋಗಲ್ರಿ, ಇಲ್ಲಿ ಮತ್ತೆ ಹಳ್ಳಾಗ ಅಲ್ಲಿ ಇಲ್ಲಿ ಶಾಂತಿ ತಕ್ಕವಲ್ರಿ, ಅಲ್ಲಿಗೆ ಹೋಗ್ತಾರ್ರಿ. ಸರಿ, ಇದು ವಾರ ವಾರ ಬರ್ತಾ ಇರ್ತದೆ. ಹ್ಞೂ, ಸ್ವಲ್ಪ ನಿಮಗೆ ಮನೆಯಲ್ಲಿ ಈ ಸೊಪ್ಪು ತರಕಾರಿ ಇವನು ಬೆಳೀತಾ ಇರೋದ್ರಿಂದ ಮನೆಯ ಆರ್ಥಿಕ ಸಮಸ್ಯೆಗಳು ಅಷ್ಟಾಗಿ ಬರಲ್ಲ. ಇಲ್ರಿ, ಅಷ್ಟೇನಿಲ್ಲ. ಏನೇ ಖರ್ಚು ವೆಚ್ಚಗಳಿದ್ರು ನಡೀತೈತೆ. ಏನೇನು ಬೆಳಿತೀರಮ್ಮ ನೀವು? ತರಕಾರಿಗಳು ಸೊಪ್ಪು ಅಂತ ಹೇಳಿದ್ರಲ್ಲ, ಯಾವ್ಯಾವ ಸೊಪ್ಪು ಹಾಕ್ತೀರಿ? ಕೋತಂಬರಿ ರೀ, ಮೆಂತ್ಯವು, ಸಬ್ಬಸ್ಗಿ, ಪಲಾಕ್, ಉಳ್ಚಿಕಾಯ್, ಬದ್ನಿಕಾಯಿ ರೀ, ಟಮಾಟಿ, ಮೆಣಸಿನ್ಕಾಯಿ ರೀ, ಹೀರಿಕಾಯಿ, ತುಪ್ರಿಕಾಯಿ, ಇಂಥವ್ರಿ ಅಷ್ಟ ಬೆಳ್ಯಾರ ನಾವು. ನೀರಿನ ಇವೆಲ್ಲ ಉಳ್ದದ್ದು ಮತ್ತೆ ಬೇರೆ ಸಜ್ಜಿ, ನವಣೆ, ಇಂಥವು, ಮೆಕ್ಕೆಜೋಳ ಹಾಕ್ತೀವ್ರಿ. ಹೀರಿಕಾಯಿ ಬೆಳಿತೀರಿ? ಹೀರಿಕಾಯಿಗೆ ನಿಮ್ಮ ಭಾಗದಾಗ ಏನಂತಾರೆ? ಕಿಚ್ಚರಿಕಾಯಿ ಅಂತೀವ್ರಿ. ಕಿಚ್ಚರಿಕಾಯಿ? ಕಿಚ್ಚರಿಕಾಯಿ ಅಂತೀವ್ರಿ. ಕಿಚ್ಚರಿಕಾಯಿ ಅಂತಾರೆ. ಸರಿ, ಈಗ ಈ ಪಾಲಕ್, ಸಬ್ಬಸ್ಗಿ, ಮೆಂತೆ, ಕೋತಂಬರಿ ಇವೆಲ್ಲ ಸೊಪ್ಪು ಹೇಳಿದ್ರಿ ನೀವು, ಉಳಿಚಿಕ್ಕ ಇವೆಲ್ಲವೂ ಎಷ್ಟೆಷ್ಟು ಪಟ್ಟಿ ಹಾಕೊಂತೀರಿ? ಸಾಲು ಎಷ್ಟೆಷ್ಟು ಹಾಕ್ಯಂತೀವ್ರಿ? ಇದರಷ್ಟ ಆಗಲ ಉಳಿಚಿಕ್ಕ ಇರ್ತೈತಿ ರೀ, ಆಗ ಇಷ್ಟಿಷ್ಟ ಒಂದು ಹಾಕ್ತಿವಿ. ಆಗ ಉಳಿಚಿಕ್ಕ, ಸಬ್ಬಸ್ಗಿ, ಪಲಾಕ್ ಉಷ್ಟ ಹಾಕ್ತಿವ್ರಿ ಒಂದು ಅರ್ಧ. ಇದೆಲ್ಲ ದಿನ ದಿನ ಬರ್ತಿರ್ತದ? ದಿನ ಏನು ಬರಾಗಲ್ಲ ರೀ, ಹಂಗ ವಾರದಾಗ ಎರಡು ಬರ. ವಾರದಲ್ಲಿ ಎರಡು ಸಲ ನೀವು ಇವನ್ನ ಕಟಾವು ಮಾಡ್ತೀರಿ? ಕಟಾವು ಮಾಡ್ತೀರಿ. ಎಷ್ಟೆಷ್ಟು ಬರ್ತಮ್ಮ ಕೊತ್ತಂಬರಿ? ಬರ್ತೈತ್ರಿ ಹಂಗ ನಾವು ಅಂದ್ರೆ ಮತ್ತೆ ಭಾಳ ಕಿತ್ರ ಇಲ್ಲೇ ಹಳ್ಳಿಯಾಗಲ್ರಿ, ಸೆಂತ ಭಾಳ ಖರ್ಚಾಗಿಲ್ಲಲ್ಲ. ಹಂಗ 50 ಸೀವಡು, 100 ಸೀವಡು ಇಷ್ಟ ಆಗ ಅಷ್ಟು ಅವ 50 ಹಂಗ ಒಯ್ತೀರಿ ಸೀವಡು. ನೀವೇ ಮಾರಿ ಬರ್ತೀರಿ? ನಿಮ್ಮ ಮನೆಯವರೇ ಮಾರಿ ಬರ್ತಾರೆ? ನಮ್ಮ ಮನೆಯವರ ಮಾರಿ ಬರ್ತಾರೆ. ನೀವು ಯಾರು ಮಾರಿಗೆ ನೀವೇನು ಹಾಕಲ್ಲ? ಇಲ್ರಿ, ನಾವು ಮನೆಯವರ ನಾವು ಅಷ್ಟು ಕಿತ್ತು ಎಲ್ಲ ಸೀವಡು ಕಟ್ಕೊಂಡು ನಮ್ಮ ಮನೆಯವರ ಹೋಗಿ ಕುಂತು ಮಾರಿ ಬರ್ತಾರೆ. ಅಂದ್ರೆ ಅಲ್ಲಿ ಸ್ವಲ್ಪ ಆದಾಯ ಜಾಸ್ತಿ? ಹ್ಞೂ ರೀ, ಮತ್ತೆ ಕುಂತು ಮಾರಿದ್ರೆ ಒಂದು ಸ್ವಲ್ಪ ಏಟ್ ರೇಟ್ ಇದಾಗತ್ರಿ. ಹಂಗ ಹೋಗಿ ಕೊಟ್ಟು ಬಂದ್ರೆ 4 ರೂಪಾಯಿ ಆಗಲ್ರಿ, ಹಂಗಾಗಿ ಕುಂತ ಮಾರ್ತಾರೆ ನಮ್ಮ ಮನೆಯವರ. ವಾರ ಒಂದು 50 ಸೀವಡು ಆಗುತ್ತೆ? ಏ ಆಗತ್ರಿ, ವಾರದಾಗ 3 ಸೆಂತ ಅಕ್ಕವ್ರೆ ಮತ್ತೆ ಹೋಯ್ತಾರ್ರಿ. 3 ಸಂತೆಗೆಲ್ಲ ರೆಡಿ ಇರ್ತದೆ, ಮಾಲ್ ಬರ್ತಾ ಇರ್ತದೆ. ಮೆಂತೆ, ಈ ಪಾಲಕ್ಕೆಲ್ಲ ಅಷ್ಟೇ ಆಗ್ತವ, 80 ಸೀವಡು ಆಗ್ತವ? ಹಂಗ ಹಿಂದೆ ಮುಂದೆ ಆಗ್ತಿವಲ್ರಿ, ಆಗ ಅಷ್ಟು ಸವನಾಗಿ ಅಷ್ಟು ಸಿಗಲ್ಲ, ಹೆಚ್ಚು ಕಮ್ಮಿ ಹಾಕವ್ರಿ. ಒಂದ್ ಪಲ್ಯ ದಿನಸ ಬಹಳ ಇದ್ರೆ ಒಂದ್ ಪಲ್ಯ ಸ್ವಲ್ಪ ಇರ್ತೈತಿ, ಹೊಟ್ಟೆಯಾಗ ಹೋಗ್ತಾರಲ್ಲ. ಈಗ ಅವ್ರು ನೋಡಿ ಸಂತೆಗೆ ಓಡಾಡ್ತಾರಂತಾರಲ್ಲ, ಸಂತೆಗೆ ಏನು ಸ್ಕೂಟರ್ ಮಾಡ್ಕೊಂಡ್ರ? ಹ್ಞೂ, ಹೌದಾ? ಐತ್ರಿ, ಬೈಕ್. ಬೈಕ್ ಇದೆ, ಬೈಕ್ ಮೇಲೆ ಇಟ್ಕೊಂಡು ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾರೆ. ಇದಕ್ಕೆ ಈ ಕೊತ್ತಂಬರಿ ಆಗಲಿ, ಮೆಂತೆ ಆಗಲಿ, ಪಾಲಕ್ ಆಗಲಿ, ಸಬ್ಬಸ್ಗಿ ಆಗಲಿ, ಉಳಿಚಿಕ್ಕ ಆಗಲಿ, ಇವನ್ನೆಲ್ಲ ಬೆಳೆಯೋದಕ್ಕೆ ಔಷಧಿ ಇಂಥವೆಲ್ಲ ಏನೇನು ಕೊಡ್ತೀರಿ? ಔಷಧ ಕೊಡ್ತಾರ್ರಿ ಅವಕ್ಕೆ. ಎಣ್ಣೆ ತಂದು ಹೊಡಿತಾರ್ರಿ, ಮತ್ತೆ ಗೊಬ್ಬರ ಹಾಕ್ತಾರೆ. ಇವಕ್ಕೆ ಏನಾದರೂ ರೋಗಗಳು ಬರ್ತಿರ್ತಾವ? ಹ್ಞೂ ರೀ, ಬರ್ತಾವ್ರಿ ಅವಕ್ಕೆ. ಮತ್ತೆ ಇದು ಆಗಿ ಹೋಗ್ತಾವ್ರಿ, ಕರಿಗೆ ಹೋಗ್ತಾವು ಎಲ್ಲ, ಅವು ಪಜಿತ್ರಿ ಮಾಡೋದು. ಮತ್ತೆ ಹೆಂಗೆ ಅದನ್ನ ನಿರ್ವಹಣೆ ಮಾಡೋದು? ಮತ್ತೆ ಆಗ ಎಣ್ಣೆ ಪಣ್ಣಿ ಹೊಡಿತಾರ್ರಿ, ಹಾಗಾದ್ರಾಗ ಮತ್ತೆ ಹಂಗಾರ ಮಾಡಿದ್ರೆ. ಬದನೆಕಾಯಿ ಎಷ್ಟು ಹಾಕಿತ್ತಮ್ಮ? ಅದನ್ನು ಒಂದು ಹಾಕಿದ್ರಿ, ಒಂದು 3,000 ರೂಪಾಯಿ ಅದು ಒಗಿ ತಂದು ಹಚ್ಚಿದ್ವಿರಿ. ಆಗ ಒಂದು ಸ್ವಲ್ಪ ಅಂದ್ರೆ ಅದು ರೋಗ ಬಂದು ಹೋಗ್ಬಿಡ್ತ್ರಿ. ರೋಗ ಬಂತು, ಏನಾಯ್ತು? ಅದೆಲ್ಲ ಸುಳಿನ ಒಣಗಾಕ ಕತ್ತಿ ಬಿಡ್ತಾರೆ ಮೇಲೆ, ಹಂಗಾಗಿ ಹೋಗೇ ಬಿಡ್ತಾರೆ. ಯಾಕೆ ಏನು ಅಂತ ವಿಚಾರಿಸಿದ್ರ? ಅದಕ್ಕೆ ಎಲ್ರಿ ಎಣ್ಣೆ ಹೊಡೆದ್ರು, ಏನು ಜಗ್ಗ ಇದನ್ನ ಮಾಡಿದ್ರು ಬಿಟ್ರಿ, ಅದು ಆದ್ರೆ ಇದಾಗ್ಲಿಲ್ರಿ. ಅದೇನು ಬಡ್ಡಾಗ ಹುಳ ಇದ ತಿಂತೋ ಏನೋ ಒಟ್ಟ ಬರ್ಲೇ ಇಲ್ರಿ. ಅದು ಒಂದ್ ಸ್ವಲ್ಪ ದಿನ ಬಂತು, ಪೂರ ಲಾಸ್ ಆಯ್ತಾ? ಹ್ಞೂ, ಲಾಸ್ ಆಗ್ತದ. ಅಲ್ಲ, ಒಂದು ಕಟಿಂಗ್ ಆಗ್ಲಿಲ್ವಾ? ಇಲ್ರಿ, ಒಂದೆರಡು ಬೇರೆ ಕಟಿಂಗ್ ಮಾಡಿದಿರಿ, ಇತ್ತಾಗ ಬರ್ಲೇ ಇಲ್ರಿ. ಅದು ಮತ್ತೆ ಸುಳಿನ ಒಣಗಕತ್ತೆ, ಹಂಗಾಗಿ ಮತ್ತೆ ಏನ್ ಮಾಡಕ್ ಬಿಡತ್ತಂತ ಬಿಟ್ರಿ. ಟೊಮಾಟೋ ಬಂತ್ರಿ, ಅದ ಬಂತ್ರಿ. ಹಂಗ ಅದು ಇದ್ದಾಗ ರೇಟ್ ಇರಲ್ರಿ, ಹಂಗ ಇಲ್ದಾಗ ರೇಟ್ ಇರ್ತತಿ. ಹಂಗ ಹಂಗ ಕೂಡ ಒಟ್ಟು ಮಾಡ್ಕೊಂತ ಹೊಂಟಿವ್ರಿ. ಚೌಳಿಕಾಯಿ, ಚೌಳಿಕಾಯಿ ಎಷ್ಟು ಹಾಕಿದ್ರಿ? ಚೌಳಿಕಾಯಿನ ಹಾಕ್ತಿದ್ರು, ಆಗ ಸ್ವಲ್ಪ ಹಾಕ್ತಿದ್ರು. ನಮ್ಗೆ ಅರಿಯೋದು ಭಾಳ ಆಳ್ಬೇಕ್ರಿ ಅವಕ್ಕೆ, ಹಂಗ ಸ್ವಲ್ಪ ಹತ್ತಿಗೆ ಮಾಡ್ಕೊಂಡು. ಒಟ್ಟು ನಿಮ್ಗೆ ಈ ಸಂತೆ ಅಷ್ಟೊತ್ತಿಗೆ ಎಷ್ಟು ಬರುತ್ತೆ ಅಷ್ಟು ಮಾರಾಟ ಮಾಡ್ಕೊಂಡು ಖರ್ಚು ಮಾಡ್ಬಿಡ್ತಿರಿ. ಅರ್ಧ 3 ಬೇರೆ ಸಂತೆಗೆ ಹೋಗ್ತಾರ್ರಿ. ಒಂದು ಸಂತೆಗೆ ಹೋದ್ರೆ ಎಷ್ಟು ಆದಾಯ ಬರ್ತೈತ್ರಿ? ಅಂದಾಜು 1,700 ಆಗತ್ರಿ. ಒಂದ್ ಸೆಂತೆ, ಒಂದ್ 3 ಸೆಂತೆಗೆ ಒಂದ್ 4,000 ಆಗ್ತದೆ. ಆಗತ್ರಿ, ವಾರಕ್ಕೆ 4,000 ರೂಪಾಯಿ ಆದಾಯ ಇದೆ. ಆಗತ್ರಿ, ಒಂದು ಕುಟುಂಬಕ್ಕೆ ಒಂದ್ ತಿಂಗಳಿಗೆ ಒಂದ್ 15,000-16,000 ರೂಪಾಯಿ ಆದಾಯ ಅಷ್ಟಿರ್ತದೆ. ಇದ್ರ ಮೇಲೇನೆ ಜೀವನ ನಿಮ್ದು. ಬೇರೆ ಏನಾದ್ರೂ ವ್ಯವಹಾರಗಳಿದಾವ? ಬೇರೆ ಮತ್ತೇನಿಲ್ಲ ಬಿಟ್ರಿ, ಬೇರೆ ಏನಿಲ್ಲ. ಸ್ವಲ್ಪ ವರ್ಬುಮ್ರಿ, ಅವ್ ಏನ್ 4 ಚಿಲ್ ಕಾಳಕವ ಅಷ್ಟೇ ರೀ, ಮತ್ತೇನಿಲ್ಲ. ಈಗ ಹೊರಭೂಮಿಯಲ್ಲಿ ಏನೇನು ಬೆಳಿತೀರಿ ನೀವು? ಸ್ವಲ್ಪ ಸಜ್ಜಿ, ನೆವಣ್ರಿ, ಮೆಕ್ಕೆಜೋಳ. ಸಜ್ಜಿ ಬೆಳಿತೀರಿ, ನೆವಣಿ ಬೆಳಿತೀರಿ, ಮತ್ತೆ ಮೆಕ್ಕೆಜೋಳ? ಮೆಕ್ಕೆಜೋಳ ಹಾಕ್ತೀರಿ ಅಷ್ಟ, ಮತ್ತೇನಿಲ್ರಿ, ಅದ 3 ಎಕರೆದಾಗ ಅಷ್ಟು ಮಾಡ್ಕೊ. ಅಲ್ಲ, ಇವು ಒಂದ್ರಿಂದ ಒಂದನ ಅಥವಾ ಇವೆಲ್ಲ ಒಟ್ಟಿಗೆ ಆಗ್ತದ ಹೇಗೆ? ಇಲ್ರಿ, ಅವು ಒಟ್ಟಿಗೆ ಆಗ್ತೀರಿ, ಸಜ್ಜಿ ನೆವಣಿ ಹಾಕ್ತಿರು ಮುಂಗಾರ್ಯಾಗ. ಅಲ್ಲ, ಇನ್ ಮಿಶ್ರ ಪದ್ಧತಿನ? ಹ್ಞೂ ರೀ. ಅಂದ್ರೆ ಅಕಡಿ ಸಾಲ ತರ? ಹಾಂ, ಅಕಡಿ ಇದ್ರಲ್ಲಿ ಮಧ್ಯೆ ಈಗ ತೊಗರಿ ಹಾಕ್ತಿವ್ರೆ 4 ಸಾಲ್ ಬಂದು ಹಂಗ ಆ ತರ ಮಾಡಿ ಹಾಕ್ತಿರಿ. ಆ ತರ ಮಾಡ್ತಾ ಇದ್ರಿ. ಮೆಕ್ಕೆಜೋಳ ಎಲ್ಲ ಎಷ್ಟೆಕ್ರೆ? ಈಗ 3 ಎಕರೆ ಬಿತ್ಕೊಳ್ತೀರ? ಇರೋದ 3 ಎಕರೆ ಐತೆ ಅಷ್ಟೇ, ಅದ್ರಾಗ ಸ್ವಲ್ಪ ಹಾಕೊಳ್ತೀರಿ. ಮೆಕ್ಕೆಜೋಳ ಎಲ್ಲ ಎಲ್ಲಿ ಮಾರ್ಕೆಟ್ ಆಗ್ತದೆ ನಿಮ್ಗೆ? ಕೊಪ್ಪಳ ರೀ. ಕೊಪ್ಪಳಕ್ಕೆ ಹೋಗ್ತದೆ ಕೊಪ್ಪಳ. ಸೊ ಈಗ ಮೆಕ್ಕೆಜೋಳಕ್ಕೆ ಏನು ಬೆಲೆ ಕಮ್ಮಿ ಆಗಲ್ಲ ಈಗ? ಐತ್ರಿ ರೇಟ್. ರೇಟ್ ಚೆನ್ನಾಗಿದೆ, ರೇಟ್ ಐತ್ರಿ. ಅಂದ್ರೆ ಈಗ ಅದಕ್ಕೆ ಕೋಳಿ ಫಾರಂಗಳು ಇರೋದ್ರಿಂದ ಅದಕ್ಕೊಂದು ಮಾರ್ಕೆಟ್ ಯಾವಾಗಲೂ ಇದೆ. ಹಾಗಾಗಿ ರೇಟ್ ಐತ್ರಿ ಮೆಕ್ಕೆಜೋಳಕ್ಕೆ. ಸಜ್ಜೆ ಇವೆಲ್ಲ ನಿಮ್ಮ ಮನೆಗೋಸ್ಕರನ? ಇಲ್ರಿ, ಅಷ್ಟೇ ನೋಡ್ಸಿನ, 4 ಪ್ಯಾಕೆಟ್ ಹಾಕೋರಿ, ಮಾರಿಬಿಡ್ತೀವಿ ಕೊಪ್ಪಳಕ್ಕೆ. ಕೊಪ್ಪಳಕ್ಕೆ ಹೋಗಿ ಮಾರಿಬಿಡ್ತೀರಿ. ಈಗ ಹೊಲದಲ್ಲಿ ನಿಮ್ಮ ಮನೆಯವರ ಕೆಲಸ ಏನೇನು, ನೀವೇನೇನು ಮಾಡ್ತೀರಿ, ಯಾರ್ಯಾರ ಜವಾಬ್ದಾರಿಗಳು ಹೆಚ್ಚು ಯಾರಿಗಿರ್ತದೆ, ಹೇಗೆ? ಅದ ಮತ್ತೆ ತರಕಾರಿನ ಇಬ್ರು ಅವ್ರಂತ ಸಂತೆಗೆಲ್ಲ ನೋಡ್ಕೊತಾರೆ. ಹೋಗ್ತಾರೆ, ನಾವು ನಮ್ದಿದ್ದಾಗ ಮಾಡ್ತೀವ್ರಿ, ನಾವು ಮತ್ತೆ ಕೂಲಿ ಕೆಲ್ಸಕ್ಕೆ ಹೋಗ್ತೀವ್ರಿ. ಈಗ ನಿಮ್ದೆ ಸಿಕ್ಕಾಪಟ್ಟೆ ಕೆಲಸ ಇದೆಯಲ್ಲ, ಸೊಪ್ಪು ಮುಂಜಾನೆ ಟೈಮ್ ಹೋಗಿ ಕಿತ್ಕೊಂಡು ಸೂಡ್ ಕಟ್ಕೊಂಡ್ ಬಂದ್ಬಿಡ್ತೀವ್ರಿ. ಮತ್ತೆ ಹೊಳ್ಳಿ 10 ಗಂಟೆಲಿದ್ದ ನಾವು ಕೆಲ್ಸಕ್ಕೆ, ನಮ್ದಿರ್ಲಿಲ್ಲ ಅಂದ್ರೆ ಹೋಗ್ತೀವ್ರಿ. ನೀವು ಮತ್ತೆ ಬೇರೆ ಕಡೆ ಕೂಲಿ ಹೋಗ್ತೀರಿ? ಹೋಗ್ತೀವ್ರಿ. ಇಲ್ಲಿ ನಿಮ್ಮ ಹೊಲದ ಕೆಲಸನೂ ಮಾಡಬೇಕು, ಮನೆ ಕೆಲಸನೂ ಮಾಡಬೇಕು, ಮತ್ತೆ ಕೂಲಿನೂ ಹೋಗ್ಬೇಕು. ಮತ್ತಿರ್ಲಿಲ್ಲ ಅಂದ್ರೆ ಹೋಗ್ತೀವ್ರಿ, ಮತ್ತೆ ಸುಳ ಕುಂತಿ ಅನ್ನೋದಿ, ಹಂಗಾಗಿ ಹೋಗ್ತೀವ್ರಿ. ಏನೇನು ಕೆಲಸ ಇರ್ತಾವ ನಿಮ್ಮ ಸುತ್ತಮುತ್ತಲೆಲ್ಲ? ಅಲ್ಲಿ ಏನ್ರಿ ಕೆಲಸ, ಕ್ರಾಸ್ ಇದ್ದಾಗ ಅವು ಕಲಂಗಡಿ ಇರ್ತಾವ್ರೆ, ಕ್ರಾಸ್ ಮಾಡ್ತೀರಿ? ಮಾಡ್ತೀರಿ. ಮತ್ತೆ ಕಳೆವಕ್ಕೂ ಹೋಕಿವ್ರಿ. ತ್ಯಾವ್ರ ಕೊಯ್ಯೋದಿನ್ ಸುಗ್ಗಿಯಾಗ ಅವ ಚಜ್ಜಿ ಕೊಯ್ಯೋದ ಅಂತವೆಲ್ಲ ಅವಕ್ಕೂ ಹೋಕಿವಿ. ಒಟ್ಟು ಕೆಲ್ಸಕ್ಕೆ ಹೋಕಿವ್ರಿ, ನಮ್ದು ಇದ್ದಾಗ ಮಾಡ್ಕೊಂಡು ಇಲ್ದಾಗ ಕೂಲಿ ಹೋಕಿವ್ರಿ. ಈಗ ನಿಮ್ಗೆ ಕೂಲಿ ಲೆಕ್ಕನ ಗುತ್ತಿಗೆ ಲೆಕ್ಕನ? ಇಲ್ರಿ, ಕೂಲಿ ಹೋಕಿವ್ರಿ ನಾವು. ಹಂಗ ದಿನಾ ಪ್ರತಿ ವಾರ ಗುತ್ತಿಗೆ ಇಡ್ತಂಗೆ ಕೆಲಸ ಮಾಡ್ತಾರೆ ಅವರು, ನಾವು ನಮ್ದಿದ್ದ ಮತ್ತೆ ಬಿಡ್ತೀವಲ್ರಿ, ಹಂಗಾಗಿ ನಮ್ಗೆ ಗುತ್ತಿಗೆ ಹೊರದಾಗ ಬಗೆರಲ್ಲ. ಈಗ ನೀವು ಆಗಾಗ ಕೂಲಿ ಹೋಗೋದ್ರಿಂದ ಕೂಲಿ ಮೇಲೆ ಹೋಗ್ಬಿಡ್ತೀರಾ? ಕೂಲಿ ಮೇಲೆ ಹೋಗಿ. ಕೆಲವರೆಲ್ಲ ಗುತ್ತಿಗೆ ಹಿಡಿದು ಬಿಡ್ತಾರ? ಹಿಡಿದ ಒಂದಿವ್ಸ. ಹೆಂಗಮ್ಮ ಸಿಸ್ಟಮ್ ಇಲ್ಲಿ ಗುತ್ತಿಗೆ? ಒಂದಿಷ್ಟು ಮಂದಿ, ಒಂದು 10-15 ಮಂದಿ ಒಟ್ಟಿಗೆ ಆಗಿ ಅವ್ರು ಒಟ್ಟು ಗುತ್ತಿಗೆ ಹೊರಕ ಹೋಗ್ತಾರೆ ಅವ್ರು ಫಿಕ್ಸ್. ನಾವು ನಮ್ದಿದ್ದಾಗ ನಮ್ದು ಮಾಡ್ಕೊಂಡು ಇಲ್ದಾಗ ಏನೋ 2 ದಿನ ಹೋಗ್ತೀವ್ರಿ ನಾವು, ಹಂಗಾಗಿ ನಮ್ಗೆ ಗುತ್ತಿಗೆ ಹೊರದಾಗ ಬಗೆರಲ್ರಿ. ನಿಮ್ಮಲ್ಲಿ ಎಷ್ಟು ಕೊಡ್ತಾರಮ್ಮ ಕೂಲಿ? 750 ಕೊಡ್ತಾರೆ. ಇಲ್ಲಿ ನಿಮ್ಮಲ್ಲಿ ಇನ್ನೂ ಬೇರೆ ಬೇರೆ ತರ ಇದೆಯಾ, ಹೆಣ್ಣಾಳಿಗೊಂದು ಗಂಡಾಳಿಗೊಂದು? ಅದಾವ್ರಿ. ಅವ್ರಿಗೆ 300 ರೂಪಾಯಿ ಕೊಡ್ತಾರೆ ಗಂಡು ಮಕ್ಕಳಿಗೆ, ನಮ್ಗೆ 750 ಕೊಡ್ತಾರೆ. ಅಂದ್ರೆ ಅವರು ಕೆಲಸ ಕೊಯ್ಯ ಕುಡ್ಗಲ್ ನಾರ್ಯಾಕ್ರಿ, ನಮ್ಗೂ 750 ಕೊಡ್ತಾರೆ. ಬೇರೆ ಕಳೆ ಹೋಗೋದಕ್ಕೆ ಹೋದ್ರೆ 700 ರೂಪಾಯಿ ಕೊಡ್ತಾರೆ. ಆ ವಾರ್ಯದ ಮೇಲ್ರಿ, ಅದ ಕೆಲ ಕೂಲಿ ಅಂದ್ರೆ ಗಂಡು ಹೆಣ್ಣು ಅಂತ ಭೇದ ಇಲ್ಲ, ವಾರ್ಯ ಮೇಲೆನ? ವಾರ್ಯ ಮೇಲ್ರಿ, ಅದ ಕೆಲಸದ ಮೇಲೆ. ಕುಡ್ಗಲ್ ನಾರ್ಯಾಕ 300 ಕೊಡ್ತಾರೆ. ಮತ್ತೆ ಇವು ಕುರ್ಚಿಗೆ ಇಂಥವು ಕ್ರಾಶನ್ಕಾದ್ರೆ 700 ಕೊಡ್ತಾರೆ ನಿಮಗೆ? ನಮ್ಗೆ 700 ರೀ. ಮತ್ತೆ ಸಜ್ಜಿ ಇಂಥವು ಏನಾರು ಕೊಯ್ಯಕ್ಕೆ ಹೋದ್ರೆ 750 ಕೊಡ್ತಾರೆ. ಅಲ್ಲಿ ಗಂಡು ಮಕ್ಕಳು ಮಾಡಿದ್ರೆ ಅಷ್ಟೇ, ಗಂಡು ಮಕ್ಕಳು ಮಾಡಿದ್ರೆ 300 ರೀ ಅವ್ರಿಗೆ. ಆದ್ರೆ ಸ್ವಲ್ಪ ಭೇದ ಐತೆ ಹಂಗ್ರಿ. ನೋಡ್ರಿ, ನೀವು ಅಷ್ಟೇ ಕೆಲಸ ಮಾಡ್ತೀರಿ? ನಾವು ಅಷ್ಟ ಮಾಡ್ತೀವಿ ಬಿಡ್ರಿ, ಅಂದ್ರೆ ಗಂಡು ಮಕ್ಕಳಲ್ರಿ ಅವ್ರು, ಅದ್ರ ಮೇಲೆ ರೀ. ಹಂಗಾಗಿ ಅವ್ರಿಗೆ 50 ರೂಪಾಯಿ ಕೂಲಿ, 300 ರೀ, ನಮ್ಗೆ 750 ರೀ. ಓ, ಈ ತರ ಭೇದ ಇದೆ. ನೀವು ಕೇಳ್ಬೇಕು ಗಟ್ಟಿಯಾಗಿ, ನಾವು ಅಷ್ಟೇ ಅಲ್ಲಪ್ಪ ಕೆಲಸ ಮಾಡುದು. ಗಣ ಮಕ್ಳಿಗೆ ನಾವು ಅಷ್ಟೇ ಕೆಲಸ ಮಾಡ್ತೀವಲ್ಲ, ನಾವು ಕುಡ್ಕಲ್ ಹಿಡ್ಕೊಂಡು ಕಟಾವ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬರ್ತೆ ಮತ್ತೆ ಅವ್ರಿಗೆ 300 ಕೊಡ್ತಾರೆ, ನಮ್ಗೆ 750 ರೀ. ಕಳೆಕ್ ಹೋದ್ರೆ 700 ರೂಪಾಯಿ ಫಿಕ್ಸ್ ರೀ. 700 ರೂಪಾಯಿ ಫಿಕ್ಸ್. ರಾಶಿನ್ಕ್ ಹೋದ್ರೆ ಕಳೆಕ್ ಹೋದ್ರೆ 700 ರೂಪಾಯಿ. ಈಗ ನಿಮ್ಮ ಮನೆಯಲ್ಲಿ ಯಾರ್ಯಾರು ಕೃಷಿಯಲ್ಲಿ ತೊಡ್ಕೊಂಡಿದ್ರಿ, ಕೆಲಸ ಮಾಡ್ತಾ ಇದ್ರಿ? ನೀವು, ನಿಮ್ಮ ಮನೆಯವರು, ಮಕ್ಕಳು? ಮಕ್ಕಳಿಲ್ರಿ ಸರ್. ಮಕ್ಕಳಿಲ್ಲ ನಿಮ್ಗೆ? ನಿಮ್ ಕುಟುಂಬದಲ್ಲಿ ಇರೋದೇ ಇಬ್ರು ನೀವೀಗ? ಇನ್ನು ಅಕಸ್ಮಾತ್ ಜಾಸ್ತಿ ಕೆಲಸ ಬಂತಂದ್ರೆ ನೀವು ಮತ್ತೆ ಕೂಲಿ ಆಳುಗಳನ್ನ ಅವಲಂಬಿಸ್ಕೊಳ್ಬೇಕಾ? ಮಾಡ್ಕೊಳ್ತೀರಿ? ಜಾಸ್ತಿ ಬಂದ್ರೆ 4 ಮಂದಿ ಹಚ್ಚಿ ನಾವು ಮಾಡ್ಕೊಳ್ತೀರಿ, ಮತ್ತೆ ಬೇರೆ ತರದ ಹೋಗ್ತೀವ್ರಿ. ನೆವಣಿ ಬೆಳಿತೀನಿ ಅಂದ್ರೆ? ಹೌದಾ, ಈಗಲೂ ಬೆಳಿತೀರಾ? ಬೆಳಿತೀವ್ರಿ. ನಿಮ್ ಮನೆಗೋಸ್ಕರ ಅಷ್ಟೇ? ಇಲ್ರಿ, ಅವ್ನ ಮೋಸ್ಟ್ ಈಗ ಎಲ್ಲೇ ದಾವತಿ ಬಿಡಾಗಲ್ಲ, ಮಾರಿಬಿಡ್ತೀವ್ರಿ. ಮಾರಿಬಿಡ್ತೀರಾ? ನೀವು ಉಣ್ಣಲ್ಲ? ಇಲ್ರಿ, ಅದ ಅಂತಾರೆ ನಮ್ಮನ್ಯಾಗ ಅಕ್ಷಂಬ್ರೋಕು ಮಾಡ್ಬೇಕು ಅಂತಾರೆ ಅವನ, ಈಗ ಮಾಡೋದಾಗಲ್ಲ, ಹಂಗಾಗಿ ಮಾರಿಬಿಡ್ತೀವ್ರಿ. ಇಲ್ಲಿ ನವಣಿಗೆ ಮಾರ್ಕೆಟ್ ಚೆನ್ನಾಗಿದೆಯಾ? ಹಾಂ, ಐತಿ ಅಂದ್ಬಿಡ್ರಿ. ಬೇಡಿಕೆ ಇದೆ ನೀನು? ಐತ್ರಿ. ಎಷ್ಟು ಬೆಳಿತೀರಿ ನೀವು ನೆವಣಿ? ನಾವು ಅಂದ್ರೆ ಭಾಳ ಹಾಕಲ್ಲರಿ, ಅಷ್ಟ 3 ಎಕರೆದಾಗ ಎಲ್ಲದ ಮಾಡ್ಕೊಂತಲ್ಲ, ಒಂದು 2 ಪ್ಯಾಕೆಟ್ ಆಗ್ಯಾವ್ರಿ ನೆವಣಿ. ಅಷ್ಟ ಹಂಗಾದವ್ರಿ, ಇನ್ನೂ ಏನು ಮಾಡಿಲ್ಲ. ಎಲ್ಲಿ ಮಾರ್ತೀರಿ ನವಣಿನ? ಕೊಪ್ಪಳ ರೀ. ಕೊಪ್ಪಳಕ್ಕೆ ಮಾರಿಬಿಡ್ತೀರಿ? ಕೊಪ್ಪಳ. ನೀವು ಆರ್ಕಾಗಲಿ ಬರ್ಗ ಆಗಲಿ

ಕೀಟದ ಬಾಧೆಯಿಂದ ಕುಡಿ ಭಾಗ ಜೋತುಗಳನ್ನ ನಾವು ನೋಡಬಹುದು. ಜೊತೆಗೆ ನಂತರದ ದಿನಗಳಲ್ಲಿ ಇದು ಒಣಗಲಿಕ್ಕೆ ಶುರು ಆಗ್ತದೆ. ಹೂ ಮತ್ತು ಮಗುಗಳನ್ನು ಕೊರೆದು ತಿನ್ನೋದನ್ನ ಸಹ ನಾವು ನೋಡಬಹುದು. ಕಾಯಿಗಳಾದ ನಂತರ ಕಾಯನ್ನು ಕೊರೆದು ಈ ಒಂದು ಕೀಟ ಹಾನಿಯನ್ನ ಮಾಡಲ್ಲ ನಾವು ಗಮನಿಸಬಹುದು. ಈ ರೀತಿ ಕಾಯನ್ನು ಕೊರೆಯೋದ್ರಿಂದ ಕಾಯಿಗಳ ಮೇಲೆ ರಂಧ್ರಗಳನ್ನ ನಾವು ನೋಡಬಹುದು, ಮತ್ತೆ ಒಳಗಡೆ ಹಿಕ್ಕಿಯಿಂದ ತುಂಬಿದ ಒಂದು ಕಪ್ಪಾದ ಸುರಂಗವನ್ನ ಸಹ ನಾವು ಕಾಣಬಹುದು. ಈ ಕೀಟದ ನಿರ್ವಹಣೆಗಾಗಿ ಪ್ರತಿ ಹೆಕ್ಟೇರ್ಗೆ ಸುಮಾರು 15 ಮೋಹಕ ಬಲೆಗಳನ್ನ ಅಳವಡಣೆ ಮಾಡಬೇಕಾಗ್ತದೆ. ಮತ್ತು ಇದರಲ್ಲಿ ಉಪಯೋಗಿಸ್ತಕ್ಕಂತ ಒಂದು ಮೋಹಕವನ್ನ ಪ್ರತಿ 30-35 ದಿವಸಕ್ಕೆ ನಾವು ಬದಲಾಯಿಸಬೇಕಾಗ್ತದೆ. ಇದರ ಜೊತೆ ಪ್ರತಿ ಹೆಕ್ಟೇರ್ಗೆ ಸುಮಾರು 250 kg ಬೇವಿನ ಹಿಂಡಿಯನ್ನ ನಾವು ಗಿಡಗಳ ಒಂದು ಸಾಲಿಗೆ ಮಣ್ಣಿನಲ್ಲಿ ಬೆರೆಸಬೇಕಾಗ್ತದೆ. ಮತ್ತೆ ವಾರಕ್ಕೊಮ್ಮೆ ಕೀಟದ ಬಾಧೆಗೊಳಗಾದ ಕುಡಿಗಳನ್ನ ನಾವು ಕಿತ್ತು ನಾಶಪಡಿಸಬೇಕು. ಅದರ ಜೊತೆಗೆ ಬಾಧೆ ತೀವ್ರವಿದ್ದಲ್ಲಿ ಕ್ಲೋರಾಂಟ್ರನಿಲ್ ಪ್ರೋಲ್ ಎಂಬ ಕೀಟನಾಶಕನ 0.25 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಸಹ ಈ ಒಂದು ಕೀಟನ ನಿರ್ವಹಣೆ ಮಾಡಬಹುದು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. ಅರಗಟ್ಟು ಮರಕಟ್ಟು ಮರಕ್ಕೆ 30 ಪಂಚಾಣ ಕಟ್ಟು ಪಗಡಿಯ ಕಟ್ಟು ಹೇಳಿದವರಿಗೆ ಬಂಗಾರದ ಕಟ್ಟು ಹೇಳದವರಿಗೆ ಹೆಡಮುರಿಗೆ ಕಟ್ಟು. ಕಾರ್ಯಕ್ರಮ ಕೇಳಿ ಹಾ ಹಾ ಬರೀ ಕೇಳ್ಬೇಡ್ರಿ, ತಲಿ ಕೆರ್ಕೊಳ್ರಿ, ಒಗಟ ಒಡೆದ್ ಹಾಕ್ಬಿಡ್ರಿ. ನಿಮಗಾಗಿಯೇ ಜನಪದ ಸೊಗಡಿನ ಕಾರ್ಯಕ್ರಮ ಒಗಟೊಗಟು ಒಗಟು. ಕೇಳಿ ಕೃಷಿ ಗೀತೆ. ಹೋಗೋಣ ಬರ್ತೀಯ ಚಂದಿರನೆಡೆಗೆ, ಚಂದಿರನೆಡೆಗೆ